ಜಲಾನಯನ ಅಂತಂದ್ರೆ ಏನು, ಜಲಾನಯನ ವರ್ಗೀಕರಣಗಳೇನು, ಅದನ್ನ ಮಾಡುವಂತಹ ಒಂದು ಉದ್ದೇಶ ಏನು, ಇದನ್ನ ಯಾವ ರೀತಿ ನಾವು ಉಪಚಾರ ಮಾಡಿ ಒಂದು ಅಭಿವೃದ್ಧಿ ಮಾಡಬೇಕು, ಏನೇನು ಯೋಜನೆಗಳದಾವ ಈ ಜಿಲ್ಲೆ ಒಳಗ ಅನ್ನೋದ್ರ ಬಗ್ಗೆ ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಮಾಹಿತಿ ನಮಗೆ ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಯಾದಗಿರಿ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ ಪಿ ರಮೇಶ್ ಕುಮಾರ್ ಅವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ನಮಸ್ಕಾರ ರಮೇಶ್ ಕುಮಾರ್ ಅವರು. ನಮಸ್ಕಾರ. ಮೊದಲನೇದಾಗಿ ನಾನು ಜಲಾನಯನ ಅಂದ್ರೇನು ಅನ್ನೋದನ್ನ ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮಳೆಯಾದಾಗ ದಿಬ್ಬದಿಂದ ಕಣಿವೆಯತ್ತ ಒಂದು ನಿರ್ದಿಷ್ಟ ಬಿಂದುವಿಗೆ ಬರುವಂತಹ ನೀರಿನ ಪ್ರದೇಶವನ್ನು ನಾವು ಜಲಾನಯನ ಪ್ರದೇಶ ಅಂತೇಳಿ ಕರಿತೀವಿ. ಯಾವುದೇ ಒಂದು ಜಲಾನಯನವನ್ನು ನಾವು ಗುರುತು ಮಾಡಬೇಕಾದ್ರೆ ಜಲ ಕೇಂದ್ರೀಕೃತ ಬಿಂದುವನ್ನು ಮೊದಲು ಗುರುತು ಮಾಡಿ ಟೋಪೋಶೀಟ್ಗಳ ಆಧಾರದ ಮೇಲೆ ಅದರಿಂದ ದಿಣ್ಣೆಯನ್ನ ಅಂದ್ರೆ ಸಮಪಾತಾಳಿ ರೇಖೆಗಳ ಗುಣಧರ್ಮಗನುಗುಣವಾಗಿ ದಿಣ್ಣೆಯನ್ನ ಗುರುತು ಮಾಡ್ತಾ ಹೋಗ್ತಾ ಒಂದು ರಿಡ್ಜ್ ಲೈನ್ನ ನಾವು ಮಾಡಿ ಅದರಲ್ಲಿ ಬರತಕ್ಕಂತ ಒಟ್ಟಾರೆ ಪ್ರದೇಶವನ್ನ ನಾವು ಜಲಾನಯನ ಪ್ರದೇಶ ಅಂತೇಳಿ ಕರಿತೇವೆ. ಈಗ ನಿಮ್ಗೆ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಭೌಗೋಳಿಕ ವಿಸ್ತೀರ್ಣ 190,00,000 ಹೆಕ್ಟೇರ್ನಷ್ಟು ಇದೆ. ಅದರಲ್ಲಿ 107,00,000 ಹೆಕ್ಟೇರ್ನಷ್ಟು ಕೃಷಿಗೆ ಯೋಗ್ಯವಾದಂತ ಭೂಮಿ ಇದೆ. ಪ್ರಮುಖವಾಗಿ ಈ ಕೃಷಿ ಯೋಗ್ಯ ಭೂಮಿನಲ್ಲಿ 75% ಮಳೆಯಾಶ್ರಿತ ಪ್ರದೇಶ. ಜಲಾನಯನದ ಇಲಾಖೆಯ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಈ ಮಳೆಯಾಶ್ರಿತ ಪ್ರದೇಶವನ್ನು ಉತ್ತಮಗೊಳಿಸತಕ್ಕಂಥದ್ದು, ಆ ಪ್ರದೇಶದ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು. ಒಟ್ಟಿನಲ್ಲಿ ಈ ಮಳೆ ಬಿದ್ದಂತ ಸಮಯದಲ್ಲಿ ಮಳೆ ಏರುದಾಗಿ ಭೂ ಸವಕಳಿ ಉಂಟಾಗಿರುತ್ತದೆ. ಇತ್ತೀಚೆಗೆ ಅರಣ್ಯೀಕರಣ ಕಡಿಮೆ ಆಗ್ತಾ ಇದೆ, ಅರಣ್ಯ ಪ್ರದೇಶ ಜನದಟ್ಟಣೆಯ ಕಾರಣದಿಂದಾಗಿ ಅರಣ್ಯೀಕರಣ ಕಡಿಮೆ ಆಗ್ತಾ ಇದೆ. ಮತ್ತೆ ಇವೆಲ್ಲರ ಪರಿಣಾಮ ಏನಾಗ್ತಿದೆ ಅಂತ ಹೇಳಿದ್ರೆ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ. ಜಲಾನಯನ ಇಲಾಖೆ ಇಂಥ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವುದರ ಮುಖಾಂತರ ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ಒಂದು ಅಭಿವೃದ್ಧಿಯನ್ನು ಕೊಂಡೊಯ್ಯುತ್ತದೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು. ಪ್ರಮುಖವಾಗಿ ನಮ್ಮ ಇಲಾಖೆಯ ಉದ್ದೇಶಗಳು ಏನು ಅಂತ ಹೇಳಿದ್ರೆ ನೈಸರ್ಗಿಕ ಸಂಪನ್ಮೂಲಗಳು, ಉದಾಹರಣೆಗೆ ಮಣ್ಣು, ನೀರು, ನಮ್ಮ ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಪ್ರಮುಖ ಉದ್ದೇಶ. ಇದರ ಜೊತೆಗೆ ಬಿದ್ದಂತ ಪ್ರತಿ ಮಳೆ ಹಾನಿಯನ್ನ ನಾವು ಮಳೆ ನೀರು ಕೊಯ್ಲನ್ನು ಮಾಡಿ ಅದನ್ನ ಸದ್ಬಳಕೆಗೆ ಪ್ರೇರಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಇಲಾಖೆ ಮಾಡ್ತಾ ಬಂದಿದೆ. ಇದಲ್ಲದೆ ವಿವಿಧ ಭೂಸಾರ ಸಂರಕ್ಷಣಾ ಕಾಮಗಾರಿಗಳ ಮುಖಾಂತರ ನಾವು ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಅದರ ಮುಖಾಂತರ ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಇಲಾಖೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇದರ ಜೊತೆಗೆ ಇವೆಲ್ಲರ ಪರಿಣಾಮವಾಗಿ ಇದು ಒಂದೇ ಸಲ ಆಗ್ತಕ್ಕಂಥದ್ದಲ್ಲ, ಕ್ರಮೇಣವಾಗಿ ಮಳೆಯಾಶ್ರಿತ ಪ್ರದೇಶವನ್ನ ನೀರಾವರಿ ಪ್ರದೇಶವನ್ನಾಗಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಇಲಾಖೆ ಒಂದು ಉದ್ದೇಶವನ್ನಾಗಿ ಹೊಂದಿದೆ. ಇದಲ್ಲದೆ ಗ್ರಾಮದಲ್ಲಿ ಒಂದು ಸುಸ್ಥಿರ ಆದಾಯ ಮೂಲವನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಇದ್ರ ಜೊತೆಗೆ ನಮಗೆ ಗ್ರಾಮೀಣ ಸಮುದಾಯಕ್ಕೆ ಅದರಲ್ಲೂ ಭೂರಹಿತ ವರ್ಗಕ್ಕೆ ಉದ್ಯೋಗ ಮತ್ತು ಗುಡಿ ಕೈಗಾರಿಕೆಗಳ ಸುಸ್ಥಿರ ಉದ್ಯೋಗ ಸೃಷ್ಟಿಗಾಗಿ ಚಾಲನೆಯನ್ನ ಮಾಡ್ತಾ ಇದ್ದೆ. ಇದಲ್ಲದೆ ನಾವು ನಮ್ಮ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನಗಳಿಂದ ಆಗಿರ್ಬೋದು ಹಲವಾರು ತಂತ್ರಜ್ಞಾನಗಳು ಹೊರಗಡೆ ಬರ್ತಾ ಇದೆ. ಅದರಲ್ಲಿ ಸುಲಭ ಮತ್ತು ಹೊಂದುವಂತಹ ಸುಧಾರಿತ ತಂತ್ರಜ್ಞಾನವನ್ನ ರೈತರು ಅಳವಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ನಾವು ಇಲಾಖೆ ಮುಖಾಂತರ ಮಾಡ್ತಾ ಇದ್ದೇವೆ. ಒಟ್ಟಾರೆ ಈ ಹಲವಾರು ಪ್ರಮುಖ ಉದ್ದೇಶಗಳನ್ನ ಇಟ್ಕೊಂಡು ಜಲಾನಯನ ಇಲಾಖೆ ಕೆಲಸ ಮಾಡ್ತಾ ಇದೆ. ಈಗ ತಾವು ಹೇಳೋ ಪ್ರಕಾರ ಈಗೇನು ಯಾದಗಿರಿ ಜಿಲ್ಲೆ ಒಳಗ ಪ್ರತಿಯೊಂದು ಹಳ್ಳಿ ಒಳಗೂ ಒಂದು ಜಲಾನಯನ ಅಭಿವೃದ್ಧಿ ಮಾಡ್ತಾ ಇದ್ದೀರೋ ಅಥವಾ ಜಲಾನಯನ ಪ್ರದೇಶನೇ ಬೇರೆ ಇಟ್ಕೊಂಡು ಅದನ್ನ ಒಂದು ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಿ ಒಂದು ಜಲಾನಯನ ಪ್ರದೇಶದ ಒಂದು ಅಭಿವೃದ್ಧಿ ಆದರೆ ರೈತರಿಗೆ ಜನರಿಗೆ ಅನುಕೂಲ ಆಗ್ತದೆ ಅಂತೇಳಿ ಏನು ವಿಚಾರ ಇದೆ? ನಾನು ನಿಮ್ಗೆ ಆಗ್ಲೇ ಹೇಳಿದೆ, ನಾವು ಪ್ರಮುಖವಾಗಿ ಮಳೆಯಾಶ್ರಿತ ಪ್ರದೇಶವನ್ನಷ್ಟೇ ನಾವು ಉಪಚಾರಕ್ಕೆ ತೆಗೆದುಕೊಳ್ತೀವಿ ಅಂತೇಳಿ ಅಂತ. ಈಗ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಉಳಿದಂತ ಪ್ರದೇಶವನ್ನ ಜಲಾನಯನ ಪ್ರದೇಶ ಅಂತೇಳಿ ನಾವು ಈಗಾಗಲೇ ಗುರುತು ಮಾಡಿಕೊಂಡಿದ್ದೇವೆ. ಆದರೆ ಇಲಾಖೆಯಲ್ಲಿ ಬರತಕ್ಕಂಥ ಯೋಜನೆಗಳಿಗನುಗುಣವಾಗಿ ಮತ್ತೆ ಇಲಾಖೆಯಲ್ಲಿ ಇರತಕ್ಕಂಥ ಆರ್ಥಿಕ ಒಂದು ಫೈನಾನ್ಷಿಯಲ್ ಆಧಾರದ ಮೇಲೆ ಇಟ್ಕೊಂಡು ಸಂಪನ್ಮೂಲದ ಆಧಾರದ ಮೇಲೆ ಇಟ್ಕೊಂಡು ನಾವು ವಿವಿಧ ಯೋಜನೆಗಳನ್ನು ಸಂಬಂಧಪಟ್ಟಂತಹ ಕೆಲವು ಆಯ್ದ ಜಲಾನಯನ ಪ್ರದೇಶಗಳಲ್ಲಿ ವಿವಿಧ ಯೋಜನೆಗಳಡಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಒಂದು ಸಣ್ಣ ಜಲಾನಯನ, ದೊಡ್ಡ ಜಲಾನಯನ, ಮಧ್ಯಮ ಜಲಾನಯನ, ಹಂಗಂದ್ರೆ ಏನು, ಎಷ್ಟು ಕ್ಷೇತ್ರ ಇದ್ರೊಳಗಿರ್ತದೆ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಬಹುದು? ಜಲಾನಯನ ಅಂತ ಹೇಳಿದ್ರೆ ನಾವು ಪ್ರಮುಖವಾಗಿ ಸರಾಸರಿ ಕ್ಷೇತ್ರ ಅದರಲ್ಲಿ 50,000 ಹೆಕ್ಟೇರ್ ಅಂತೇಳಿ ನಾವು ಪರಿಗಣನೆ ಮಾಡ್ತೀವಿ. ಅದರಲ್ಲಿ ಮತ್ತೆ ಒಂದು ಉಪ ಜಲಾನಯನ ಕ್ಷೇತ್ರ ಅಂತಂದ್ರೆ ಸಬ್ ವಾಟರ್ ಶೆಡ್, ಇದರಲ್ಲಿ ಸರಾಸರಿ ಕ್ಷೇತ್ರ 5,000 ಹೆಕ್ಟೇರ್ನಷ್ಟೇ ಇರ್ತದೆ. ಮತ್ತೆ ಕಿರು ಜಲಾನಯನ ಅಂತೇಳಿ ಹೇಳ್ತೀವಿ, ಕಿರು ಜಲಾನಯನ ಅಂತ ಹೇಳಿದ್ರೆ ಮೈಕ್ರೋ ವಾಟರ್ ಶೆಡ್, ಇದರಲ್ಲಿ ಸರಾಸರಿ ಕ್ಷೇತ್ರ 500 ಹೆಕ್ಟೇರ್ನಷ್ಟು ಇರ್ತದೆ. ಮತ್ತೆ ಸಣ್ಣ ಕಿರು ಜಲಾನಯನ, ಇದರಲ್ಲಿ ಸರಾಸರಿ ಕ್ಷೇತ್ರವನ್ನು ನಾವು 200 ಹೆಕ್ಟೇರ್ನಷ್ಟು ತಕ್ಕೊಂಡು ಮಾಡ್ತೀವಿ. ಸಾಮಾನ್ಯವಾಗಿ ಮಾಡುವಾಗ ಒಂದು ಕಿರು ಜಲಾನಯನವನ್ನ ಗಮನದಲ್ಲಿ ಇಟ್ಕೊಂಡು ಸುಮಾರು 500 ಹೆಕ್ಟೇರ್ ಪ್ರದೇಶವನ್ನ ಒಂದು ಕಿರು ಜಲಾನಯನವನ್ನ ಒಂದು ವಾಟರ್ ಶೆಡ್ ಅಂತೇಳಿ ಟ್ರೀಟ್ ಮಾಡಿಕೊಂಡು ನಾವು ನಮ್ಮ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಮತ್ತೆ ಇದರಲ್ಲಿ ಭೂ ವರ್ಗೀಕರಣ ಕೂಡ ಬರ್ತದೆ. ಒಂದು ಜಲಾನಯನ ಪ್ರದೇಶದಲ್ಲಿ ಸಾಮಾನ್ಯವಾಗಿ ರೈತರಿಗೆಲ್ಲರಿಗೂ ತಿಳಿದ್ರ ಮಟ್ಟಿಗೆ ಕೃಷಿಗೆ ಯೋಗ್ಯವಾದ ಭೂಮಿ ಕೂಡ ಬರ್ತದೆ, ಕೃಷಿಗೆ ಯೋಗ್ಯವಲ್ಲದ ಭೂಮಿ ಕೂಡ ಇರ್ತದೆ. ಮತ್ತೆ ಇದರ ಜೊತೆಗೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಎರಡೂ ಭೂಮಿಗಳಿಂದ ನೀರನ್ನು ಕೊಂಡೊಯ್ಯತಕ್ಕಂಥ ಜಲವಾಹಿನಿಗಳು ಇರ್ತದೆ. ಈ ಮೂರು ಕೃಷಿಗೆ ಯೋಗ್ಯವಾದಂತಹ ಭೂಮಿಯನ್ನ ಮತ್ತು ಕೃಷಿಗೆ ಯೋಗ್ಯವಲ್ಲದಂತ ಭೂಮಿಯನ್ನ, ಸಾಗುವಳಿಗೆ ಯೋಗ್ಯವಲ್ಲದಂತ ಭೂಮಿಯನ್ನ ಮತ್ತು ಜಲವಾಹಿನಿಯನ್ನ ಉಪಚಾರ ಮಾಡತಕ್ಕಂಥದ್ದು ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ನಡೀತಾ ಇದೆ. ಮತ್ತೆ ಜಲವಾಹಿನಿಯನ್ನು ಕೂಡ ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಿಕೊಂಡಿರ್ತೀವಿ. ಮೊದಲನೇದು ಮೇಲುಸ್ತರ ಅಂತೇಳಿ, ಎರಡನೇದು ಮಧ್ಯಮ ಸ್ತರ, ಮತ್ತೆ ಮೂರನೇದು ಕೆಳಸ್ತರ ಅಂತೇಳಿ. ಜಲವಾಹಿನಿಯೊಳಗೆ ಮೇಲುಸ್ತರದಲ್ಲಿ ನಿಮಗೆ ಗೊತ್ತಿರೋಂಗೆ ಕೊರಕಲುಗಳು ಬರ್ತದೆ, ಸಣ್ಣ ಕೊರಕಲುಗಳು, ಮಧ್ಯ ಕೊರಕಲುಗಳು ಅಂತೇಳಿ. ಸಣ್ಣ ಕೊರಕಲುಗಳು ಸಾಮಾನ್ಯವಾಗಿ ಒಂದು 5 ಹೆಕ್ಟರ್ ಪ್ರದೇಶದಲ್ಲಿ, ಮಧ್ಯಮ ಕೊರಕಲುಗಳು 5 ಹೆಕ್ಟರ್ ಇಂದ 15 ಹೆಕ್ಟರ್ ಪ್ರದೇಶದಲ್ಲಿ. ಇನ್ನು ಮಧ್ಯಮ ಸ್ತರ ವಾಹಿನಿಗಳು ಅಂತ ಹೇಳಿದ್ರೆ ಕಮರಿಗಳು ಸುಮಾರು 15 ರಿಂದ 25 ಹೆಕ್ಟರ್ ಪ್ರದೇಶದಲ್ಲಿ ಬರತಕ್ಕಂಥದ್ದು. ಮತ್ತೆ ಕೆಳಸ್ತರದಲ್ಲಿ ಏನು ಬರ್ತದೆ, ಇವು ನಾಲ ಹಳ್ಳಗಳು ಮತ್ತೆ ಕೆರೆಗಳಾಗಿರ್ಬೋದು, ಇವು ಸುಮಾರು 25 ಹೆಕ್ಟರ್ ಪ್ರದೇಶಕ್ಕಿಂತ ಜಾಸ್ತಿ ಜಲಾನಯನ ಪ್ರದೇಶವನ್ನು ಹೊಂದಿರುತ್ತದೆ. ಈ ರೀತಿ ನಾವು ಜಲಾನಯನ ಪ್ರದೇಶವನ್ನ ವರ್ಗೀಕರಣ ಮಾಡಿಕೊಂಡು, ಈ ವರ್ಗೀಕರಣಕ್ಕೆ ಯಾವ್ಯಾವ ಭೂಮಿಗೆ ಯಾವ್ಯಾವ ಹಂತದಲ್ಲಿ ಬೇರೆ ಬೇರೆ ಯಾವ್ಯಾವ ಉಪಚಾರಗಳನ್ನು ಕೊಡಬೇಕು ಅಂತೇಳಿ ವೈಜ್ಞಾನಿಕವಾಗಿ ನಾವು ಲೆಕ್ಕ ಹಾಕಿ ಅದರ ಆಧಾರದ ಮೇಲೆ ಉಪಚಾರವನ್ನು ಕೈಗೊಳ್ಳುತ್ತೇವೆ. ಈಗ ಒಂದು ಜಲಾನಯನದ ಅಭಿವೃದ್ಧಿ ಅಂತಂದ್ರೆ ಅಲ್ಲಿ ಏನೇನು ಉಪಕ್ರಮಗಳು ಬರ್ತಾವ? ಅಲ್ಲಿ ಒಡ್ಡ ಹಾಕುವುದಾಗ್ಲಿ, ಕಲ್ಲಿನ ಒಡ್ಡುಗಳಿರ್ಬೋದು, ಅಥವಾ ಚೆಕ್ ಡ್ಯಾಮ್ಗಳಿರ್ಬೋದು, ಅಥವಾ ಒಂದು ಕೆರೆ ಕಟ್ಟುವುದಿರ್ಬೋದು, ಇಂಥವ್ ಏನೇನು ಒಂದು ಜಲಾನಯನದೊಳಗೆ ಇರಬೇಕಾದಂತಹ ಅಂಶಗಳಂತೀರಿ? ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು, ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ, ಈಗ ಸಾಗುವಳಿ ಜಮೀನಿನ ಉಪಚಾರ ಕ್ರಮಗಳು ಅಂತೇಳಿ ತಗೋತೀವಿ. ಸಾಗುವಳಿ ಜಮೀನಿನ ಉಪಚಾರ ಕ್ರಮಗಳು ಅಂತ ಹೇಳಿದ್ರೆ, ಈಗ ತಾವು ಹೇಳದಂಗೆ ಬಹಳ ಗ್ರಾಮೀಣ ಭಾಷೆಯಲ್ಲಿ ಒಡ್ಡಾಕೋದು ಅಂತೇಳಿ, ಅದನ್ನ ಸಮಪಾತಾಳಿ ಬದುಗಳು ಅಂತೇಳಿ ಹೇಳ್ತೀವಿ. ಸಮಪಾತಾಳಿ ಕಾಂಟ್ರೂ ಬಂಡಿಂಗ್ಸ್, ಸಮಪಾತಾಳಿ ಬದುಗಳನ್ನ ನಾವು ಸಾಗುವಳಿ ಜಮೀನಿನಲ್ಲಿ ಕೈಗೊಳ್ತೇವೆ. ಇದಲ್ದಲೆ ಕೋಡಿಗಳು, ವೇಸ್ಟ್ ವೇರ್ಸ್, ಇದನ್ನ ನಾವು ಕೈಗೊಳ್ತೇವೆ. ಬೋಲ್ಡರ್ ಬಾಂಡ್ಸ್ ಅಂದ್ರೆ ಗುಂಡುಕಲ್ಲಿನ ಬದುಗಳು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈಗ ಬದುಗಳನ್ನ ಮಾಡುವಾಗ ರೈತರು ಏನ್ ಮಾಡ್ತಾರೆ ಅಂತೇಳಿ, ಮೇಲ್ಮಣ್ಣನ್ನ ದಬ್ಬಿ ಬದುಗಳನ್ನು ಮಾಡಿಕೊಳ್ತಕ್ಕಂಥದ್ದಿದೆ. ಮೇಲ್ಮಣ್ಣು ಬಹಳ ಫಲವತ್ತಾದಂತ ಮಣ್ಣು, ಹಂಗಾಗಿ ಇದನ್ನ ತಪ್ಪಿಸಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಟ್ರೆಂಚ್ ಕಮ್ ಬಂಡ್ ಅಂತ ಹೇಳಿ, ಅಂದ್ರೆ ಕಂದಕದೊಂದಿಗೆ ಬದುಗಳು. ಈಗ ಒಂದು ಬದು ಬರ್ತಕ್ಕಂಥ ಜಾಗದಲ್ಲಿ ಸುಮಾರು 5 ಮೀಟರ್ ಬೈ 1 ಮೀಟರ್ ಮತ್ತೆ 0.6 ಮೀಟರ್ ಆಳ ಇರತಕ್ಕಂಥದ್ದು ಒಂದು ಕಂದಕವನ್ನು ತೋಡಿ ಅದರಿಂದ ಬಂದತಕ್ಕಂಥ ಮಣ್ಣನ್ನ ಒಂದು ಬದುವಿಗೆ ಹಾಕಿ ಬದುವನ್ನು ನಿರ್ಮಿಸತಕ್ಕಂಥ ಕಾರ್ಯ ಅದು ಕಂದಕದೊಂದಿಗೆ ಬದು ಅಂತೇಳಿ, ಟ್ರೆಂಚ್ ಕಂಬಂಡ್ ಅಂದ್ರೆ ಅದು ಮಣ್ಣಿನ ಸಂರಕ್ಷಣೆ ಕೂಡ, ಮಣ್ಣಿನ ಸಂರಕ್ಷಣೆ ಕೂಡ ಆಗ್ತದೆ. ಮತ್ತೆ ಆ ತೆಗೆದಂತ ಕಂದಕದಲ್ಲಿ ನೀರು ನಿಂತು ಕೂಡ ನೀರು ಅಲ್ಲಿ ಸಂಗ್ರಹಣೆ ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ. ಎರಡೂ ಆಗ್ತದೆ. ಆ ಉದ್ದೇಶ ಹಿಡ್ಕೊಂಡು ಟ್ರೆಂಚ್ ಕಂಬಂಡ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಭೂಮಿಯನ್ನ ಮಟ್ಟ ಮಾಡತಕ್ಕಂಥದ್ದು ಮತ್ತೆ ಸಮಸ್ಯಾತ್ಮಕ ಭೂಮಿ ಅಭಿವೃದ್ಧಿ. ಈಗ ರೈತರಿಗೆ ಎಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಚೌಳ್ ಮಣ್ಣಾಗಿರ್ಬೋದು, ಕ್ಷಾರ ಮಣ್ಣಾಗಿರ್ಬೋದು, ಆ ತರದ ಭೂಮಿಯನ್ನ ಸಮಸ್ಯಾತ್ಮಕ ಭೂಮಿ ಅಭಿವೃದ್ಧಿಯನ್ನು ಕೂಡ ಜಲಾನಯನ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಇದಲ್ದಲೆ ಜಿಂಕ್ ಟೆರೇಸಿಂಗ್, ಬೆಂಚ್ ಟೆರೇಸಿಂಗ್, ಕೃಷಿ ಹೊಂಡಗಳು, ಆಮೇಲೆ ವಿಫಲ ಭಾವ್ಯ ಜಲ ಮರುಪೂರಣ, ಸಮಪಾತಾಳಿ ಬದುಪಟ್ಟಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಸಾಗುವಳಿ ಜಮೀನಿನಲ್ಲಿ ಕೈಗೊಳ್ಳುತ್ತೇವೆ. ಇದಲ್ದಲೆ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ನಾವು ತಿರುವುಗಾಲುಗಳನ್ನ, ಕಲ್ಯಾಣಿಗಳನ್ನ, ಸಮಪಾತಾಳಿ ಕಂದಕಗಳನ್ನ, ವಾರಡಿ ಕಂದಕಗಳನ್ನ ಮತ್ತು ವಿವಿಧ ಆಕಾರದ ತಟ್ಟೆಗಳನ್ನ ನಿರ್ಮಿಸತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಇದನ್ನ ಮಾಡೋದೆಲ್ಲ ಅಲ್ಲಿ ಜನರ ಸಹಭಾಗಿತ್ವ ಜೊತೆಗೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಜನರ ಸಹಭಾಗಿತ್ವದೊಂದಿಗೆ ನಮ್ಮ ಜಲಾನಯನ ಇಲಾಖೆ ಮಾಡಿಕೊಂಡು ಬಂದಿದೆ. ನಿಮ್ಗೆ ಹಾಗೆ ತಿಳಿಸ್ಕೊಡ್ತೀನಿ. ಆಕ್ಚುಲಿ ಯಾವ್ದೇ ಒಂದು ಯೋಜನೆ ಬಂತು ಅಂತ ಹೇಳಿದ್ರೆ ಹೇಗೆ ನಾವು ಅನುಷ್ಠಾನವನ್ನ ಮಾಡ್ತೀವಿ ಅಂತೇಳಿ, ಯಾವ್ದೇ ಒಂದು ಯೋಜನೆ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ 5 ವರ್ಷದ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿಕೊಂಡಿರ್ತೀವಿ. ಮೊದಲನೇ ವರ್ಷದಲ್ಲಿ ನಾವು ಆ ಸಂಬಂಧಪಟ್ಟಂತ ಜಲಾನಯನ ಪ್ರದೇಶಕ್ಕೆ ಹೋಗಿ ಮೊದಲು ಬೇಸ್ ಲೈನ್ ಸರ್ವೆ, ಆ ಗ್ರಾಮದ ಮೂಲ ಸಮೀಕ್ಷೆಯನ್ನ ಮಾಡ್ತೇವೆ. ಬೇಸ್ ಲೈನ್ ಸರ್ವೆದಲ್ಲಿ ಆ ಹಳ್ಳಿನಲ್ಲಿ ಎಷ್ಟು ರೈತ ಕುಟುಂಬಗಳು ಬರ್ತವೆ, ಆ ಹಳ್ಳಿನಲ್ಲಿ ಎಷ್ಟು ಜಮೀನು ಇದೆ, ನಮ್ಮ ಜಲಾನಯನ ಪ್ರದೇಶದಲ್ಲಿ ಎಷ್ಟು ಜಮೀನು ಬರ್ತದೆ, ಎಷ್ಟು ಸರ್ವೆ ನಂಬರ್ಗಳು ಅದರಲ್ಲಿ ಇದ್ದಾವೆ, ಮತ್ತೆ ಈಗಾಗಲೇ ರೈತರು ಯಾವ ಬೆಳೆಯನ್ನ ಬೆಳೀತಾ ಇದ್ದಾರೆ, ಅದರಿಂದ ಅವರಿಗೆ ಎಷ್ಟು ಆದಾಯ ಇದೆ, ಮತ್ತೆ ಬೆಳೆಯ ರೊಟೇಷನ್, ಬೇರೆ ಬೇರೆ ಬೆಳೆ ಬದಲಾವಣೆಗಳನ್ನ, ಯಾವ್ಯಾವ ಬೆಳೆ ಬದಲಾವಣೆ ಅಲ್ಲಿ ನಡೀತಾ ಇರ್ತದೆ, ಮತ್ತೆ ಅಲ್ಲಿ ಎಷ್ಟು ಸರಾಸರಿ ಮಳೆ ಆಗ್ತದೆ, ಈ ತರದ ಎಲ್ಲದನ್ನು ನಾವು ಒಂದು ಬೇಸ್ ಲೈನ್ ಸರ್ವೆ ಗ್ರಾಮದ ಮೂಲ ಸಮೀಕ್ಷೆಯನ್ನು ಮಾಡಿರ್ತೀವಿ. ಇದಾದ ಕೂಡಲೇ ನಾವು ಆ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರಿಗೆ ಸ್ವಸಹಾಯ ಗುಂಪುಗಳ ರಚನೆಯನ್ನು ಮಾಡ್ತೀವಿ. ಪ್ರಮುಖವಾಗಿ ಸ್ವಸಹಾಯ ಗುಂಪುಗಳ ರಚನೆಯನ್ನು ಮಾಡುವಾಗ ನಾವು ಭೂರಹಿತ ರೈತರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಸಾಮಾನ್ಯವಾಗಿ ಹಿಂದುಳಿದ ವರ್ಗದ ಎಸ್ಸಿ ಎಸ್ಟಿ ಜನಾಂಗದವರು ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಕೆಲವೊಂದು ಸೇರಿಸಿಕೊಂಡು ಅಲ್ಲಿ ಸ್ವಸಹಾಯ ಗುಂಪುಗಳನ್ನು ಮಾಡ್ತೇವೆ. ಮತ್ತೆ ಈಗ ಯಾವುದೇ ಒಂದು ಜಲಾನಯನ ಪ್ರದೇಶದಲ್ಲಿ ಅದರದ ಒಂದು ಉಪಯೋಗವನ್ನು ಪಡೆದುಕೊಳ್ತಕ್ಕಂಥ ರೈತರು ಇರ್ತಾರೆ, ಅದನ್ನ ಅವ್ರನ್ನೆಲ್ಲರನ್ನೂ ಸೇರಿಸಿಕೊಂಡು, ಅಂದ್ರೆ ಯಾರು ಆಕ್ಚುಯಲ್ ಲ್ಯಾಂಡ್ ಓನರ್ಸ್ ಇರ್ತಾರೆ ಅವ್ರದ್ದು ಒಂದು ಯೂಸರ್ಸ್ ಗ್ರೂಪ್, ಬಳಕೆದಾರರ ಸಂಘ, ಬಳಕೆದಾರರ ಸಂಘ ಮಾಡಿ ಸ್ವಸಹಾಯ ಗುಂಪುಗಳಿಗೂ ತರಬೇತಿ ಕೊಡ್ತೇವೆ, ಬಳಕೆದಾರರ ಸಂಘಗಳಿಗೂ ತರಬೇತಿಯನ್ನು ಕೊಡ್ತೇವೆ. ಇದಾದ ನಂತರ ನಾವು ಜಲಾನಯನ ಸಮಿತಿಗಳನ್ನು ರಚನೆ ಮಾಡ್ತೇವೆ. ಜಲಾನಯನ ಸಮಿತಿ ಅಂತ ಹೇಳಿದ್ರೆ ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡ್ತೇವೆ. ಅದಕ್ಕೆ ಈ ಸ್ವಸಹಾಯ ಗುಂಪುಗಳ ಸಂಘದಿಂದನೂ ಆಯ್ಕೆಯಾದಂತ ಕೆಲವರು ಸದಸ್ಯರು ಇರ್ತಾರೆ, ಮತ್ತೆ ಈ ಬಳಕೆದಾರರ ಗುಂಪಿನಿಂದ ಆಯ್ಕೆಯಾದಂತಹ ಸದಸ್ಯರು ಅದಕ್ಕೆ ಸದಸ್ಯರು ಇರ್ತಾರೆ. ಇವರೆಲ್ಲರನ್ನೂ ಸೇರಿಸಿಕೊಂಡು ಒಟ್ಟಾರೆ ಜನಸಹಭಾಗಿತ್ವದೊಂದಿಗೆ ಅವರಿಗೆ ತರಬೇತಿಯನ್ನು ಕೊಟ್ಟ ನಂತರ ಪಿಆರ್ಎ ಅಪ್ರೋಚ್ ನಲ್ಲಿ ಅಂದ್ರೆ ಪಾರ್ಟಿಸಿಪೇಟರಿ ಅಪ್ರೋಚ್ ನಲ್ಲಿ ಜನರ ಸಹಭಾಗಿತ್ವದೊಂದಿಗೆ ಕ್ರಿಯಾ ಯೋಜನೆಯನ್ನು ನಾವು ತಯಾರು ಮಾಡಿ ಅಲ್ಲೇ ಗ್ರಾಮ ಪಂಚಾಯತಿಯಲ್ಲೇ ಅನುಮೋದನೆಯನ್ನು ಪಡೆದುಕೊಂಡು ಮುಂದೆ ನಾವು ಉಪಚಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಇದರಲ್ಲಿ ಜನಸಹಭಾಗಿತ್ವ ಪ್ರಮುಖವಾದ ಅಂಶ ಯಾವುದೇ ಜಲಾನಯನ ಕಾರ್ಯಕ್ರಮದಲ್ಲಿ. ಈಗ ಯಾದಗಿರಿ ಜಿಲ್ಲೆಯೊಳಗೆ ಇಲ್ಲಿ ತನಕ ಎಷ್ಟು ಜಲಾನಯನಗಳು ಅಭಿವೃದ್ಧಿಯಾಗಿವೆ, ಎಷ್ಟು ಕ್ಷೇತ್ರ ಹೇಳಬೇಕು ಅಂದ್ರೆ? ಈಗ ಯಾದಗಿರಿ ಜಿಲ್ಲೆನೊಳಗೆ ನಾನು ಸುಮಾರು 2000-2001 2010-2011 ಲೆಕ್ಕ ಹಾಕಿದ್ರೆ ಸುಮಾರು 1941 ಚೆಕ್ ಡ್ಯಾಂ, 3841 ಕೃಷಿ ಹೊಂಡ ಹಾಗೂ 34,401 ಹೆಕ್ಟೇರ್ ನಷ್ಟು ಸಮಪಾತಳು ಬದಿಯನ್ನು ನಾವು ನಿರ್ಮಿಸಿದ್ದೀವಿ. ಇದರಿಂದ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷ ನಾವು 1,02,043 ಟಿಸಿಎಂ 1000 ಕ್ಯೂಬಿಕ್ ಮೀಟರ್ ನೀರನ್ನ ನಿಲ್ಲಿಸಲಾಗಿದೆ ನಾವು. ಅದರ ಜೊತೆಗೆ ಪ್ರತಿ ವರ್ಷ ನಾವು 34,401 ಮೆಟ್ರಿಕ್ ಟನ್ ಮಣ್ಣಿನ ಸವಕಳಿಯನ್ನು ನಾವು ತಡೆಗಟ್ಟಿದ್ದೇವೆ. ಇದನ್ನ ಹೆಂಗೆ ಲೆಕ್ಕ ಹಾಕ್ತಿರ್ತಾವೆ? ಇದನ್ನ ನಾವು ಟಿಎಂಸಿ ನೀರು ಎಷ್ಟು ನಿಂತಿದೆ ಅಂತ ಹೇಳಿ ಹೆಂಗೆ ಯಾವುದೇ ಒಂದು ಜಲಾನಯನ ಕಾರ್ಯಕ್ರಮ ಮಾಡುವಾಗ ನಾನು ನಿಮಗೆ ತಿಳಿಸಬೇಕು, ಒಂದು ವಾಟರ್ ಬಡ್ಜೆಟಿಂಗ್ ಅಂತ ಹೇಳಿ ಮಾಡ್ತೀವಿ. ವಾಟರ್ ಬಡ್ಜೆಟಿಂಗ್ ಅಂತ ಹೇಳಿದ್ರೆ ನೀರಿನ ಆಯವ್ಯಯ, ಈಗ ಒಟ್ಟಾರೆ ಜಲಾನಯನ ಪ್ರದೇಶದಲ್ಲಿ ಎಷ್ಟು ನೀರು ಹರಿದು ಬರುತ್ತದೆ ಅಂತೇಳಿ ನಾವು ಲೆಕ್ಕ ಹಾಕ್ತೀವಿ. ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಆಗ್ತಕ್ಕಂಥ ಸರಾಸರಿ ಮಳೆ, ಆ ಪ್ರದೇಶದಲ್ಲಿ ಕೊಚ್ಚಣೆಯನ್ನ ಉಂಟು ಮಾಡತಕ್ಕಂಥ ಮಳೆ ದಿನಗಳು ಎಷ್ಟಾಗ್ತವೆ, ಕೊಚ್ಚಣೆಯನ್ನು ಉಂಟು ಮಾಡತಕ್ಕಂಥ ಮಳೆ ದಿನಗಳು ಅಂತ ಹೇಳಿದ್ರೆ ಎಫೆಕ್ಟಿವ್ ರೈನ್ಫಾಲ್, ಒಂದು ದಿವಸಕ್ಕೆ 20 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಆಯಿತು ಅಂತ ಹೇಳಿದ್ರೆ ಅದನ್ನ ಎಫೆಕ್ಟಿವ್ ರೈನ್ಫಾಲ್ ಡೇಸ್ ಅಂತೇಳಿ ಲೆಕ್ಕ ಹಾಕ್ತೀವಿ. ಆ ರೀತಿ ಕೊಚ್ಚಣೆ ಉಂಟು ಮಾಡುವ ಮಳೆ ದಿನಗಳಿಂದ ಆದಂತಹ ಮಳೆ ಪ್ರಮಾಣ ಇವೆಲ್ಲವನ್ನು ಲೆಕ್ಕ ಇಟ್ಕೊಂಡು ನಮಗೆ ಸಿದ್ಧವಾದ ಸೂತ್ರಗಳಿದ್ದಾವೆ. ರೈವ್ಸ್ ಸೂತ್ರ ಇರಬಹುದು, ರ್ಯಾಷನಲ್ ಸೂತ್ರ ಇರಬಹುದು, ಬೇರೆ ಬೇರೆ ಸೂತ್ರಗಳಿದ್ದಾವೆ ವೈಜ್ಞಾನಿಕವಾಗಿ. ಆ ಸೂತ್ರಗಳ ಮುಖಾಂತರ ಒಟ್ಟಾರೆ ಹರಿದು ಬರತಕ್ಕಂಥ ನೀರಿನ ಲೆಕ್ಕವನ್ನು ಮಾಡಿ ಈ ನೀರಿನ ಲೆಕ್ಕಕ್ಕೆ ಸರಿ ಹೋಗುವಂತ ವಿವಿಧ ಭೂಸಾರ ಸಂರಕ್ಷಣೆ ಕಾಮಗಾರಿಗಳನ್ನು ಕೈಗೊಳ್ಳತಕ್ಕಂಥ ಕಾರ್ಯಕ್ರಮಕ್ಕೆ ವಾಟರ್ ಬಡ್ಜೆಟಿಂಗ್ ಅಂತೇಳಿ ಹೇಳ್ತಾರೆ. ಆ ಬೇಸ್ ಮೇಲೆ ನಾವು ಯಾವ ಕಾಮಗಾರಿಯನ್ನ ನಾವಿಲ್ಲಿ ಕೈಗೊಳ್ಳಬಹುದು ಅಂದ್ರೆ ಇದನ್ನ ನೀವು ಜಲಾನಯನ ಅಭಿವೃದ್ಧಿ ಸರ್ವೆ ಮಾಡುವಾಗ ಇದನ್ನೆಲ್ಲ ಲೆಕ್ಕ ಹೌದು ಸರ್ವೆ ಮಾಡುವಾಗ ನಾವು ಇಂತ ಜಾಗದಲ್ಲಿ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಇಂತ ಒಂದು ಸರ್ವೆ ನಂಬರ್ ನಲ್ಲಿ ಅಥವಾ ಇಂತ ಒಂದು ಜಲವಾಹಿನಿಯಲ್ಲಿ ಒಂದು ಚೆಕ್ ಡ್ಯಾಮ್ ಬರುತ್ತದೆ ಅಂತೇಳಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರೆ ಆ ಚೆಕ್ ಡ್ಯಾಮ್ಗೆ ಹರಿದು ಬರತಕ್ಕಂಥ ನೀರಿನ ಪ್ರಮಾಣ ಎಷ್ಟು, ಅಷ್ಟು ನೀರು ಪ್ರಮಾಣ ಹರಿದು ಬಂತು ಅಂತ ಹೇಳಿದ್ರೆ ಎಷ್ಟು ನೀರು ಅಲ್ಲಿ ನಿಲ್ತದೆ, ಪ್ರತಿ ಒಂದು ಚೆಕ್ ಡ್ಯಾಮ್ ನಲ್ಲಿ ಇಷ್ಟು ನೀರು ನಿಲ್ತು ಅಂತ ಹೇಳಿದ್ರೆ ಇಡೀ ಜಿಲ್ಲೆನಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ಚೆಕ್ ಡ್ಯಾಮ್ ನಲ್ಲಿ ಎಷ್ಟು ನೀರನ್ನು ನಿಲ್ಲಿಸಬಹುದು. ಮತ್ತೆ ಇದೇ ಆಧಾರದ ಮೇಲೆ ಮಣ್ಣಿನ ಸವಕಳಿಯನ್ನು ಕೂಡ ನಾವು ಲೆಕ್ಕ ಹಾಕಿ ಈ ಆಧಾರದ ಮೇಲೆ ನಾನು ಇದುವರೆಗೂ ಹೇಳದಂತ ಅಂಕಿಅಂಶಗಳನ್ನು ತಮಗೆ ಹೇಳಿದ್ದೇನೆ. ಈಗ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ಇರುವಂತಹ ಏನು ಜಲಾನಯನಗಳನ್ನ ತಾವು ಅಭಿವೃದ್ಧಿ ಮಾಡಿದ್ರು ಅಥವಾ ಹೊಸದಾಗಿ ಜಲಾನಯನ ಪ್ರದೇಶಗಳನ್ನ ನೀವು ಮತ್ತೆ ಅಭಿವೃದ್ಧಿ ಮಾಡಿದ್ರು? ಈಗ ಯಾದಗಿರಿ ಜಿಲ್ಲೆನಲ್ಲಿ ಎರಡು ಪ್ರಮುಖ ಯೋಜನೆಗಳು ನಾವು ಮಾಡ್ತಾ ಇದ್ವಿ. ಮೊದಲನೇದಾಗಿ ಬರಗಾಲ ಪೀಡಿತ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮ ಅಂತಂದ್ರೆ ಡಿಪಿಎಪಿ, ಡ್ರಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮ್ ಅಂತೇಳಿ. ಅದರಲ್ಲಿ ನಾವು ಪ್ರತಿ ಒಂದು ತಾಲೂಕಿನಲ್ಲಿ ಸುಮಾರು 21 ವಾಟರ್ ಶೆಡ್, ಅಂದ್ರೆ ಎಲ್ಲಾ ತಾಲೂಕು ಸೇರಿ 63 ವಾಟರ್ ಶೆಡ್ ಗಳನ್ನ ಆಯ್ಕೆ ಮಾಡಿಕೊಂಡು 63 ವಾಟರ್ ಶೆಡ್ ಅಂದ್ರೆ ಜಲಾನಯನ ಪ್ರದೇಶದಲ್ಲೂ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದಲ್ಲದೆ ನದಿ ಕಣಿವೆ ಯೋಜನೆ ಅಂತೇಳಿ ಬರ್ತದೆ. ನದಿ ಕಣಿವೆ ಯೋಜನೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ನದಿ ಕಣಿವೆ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ವಿವಿಧೋದ್ದೇಶ ಯೋಜನೆಗಳಡಿ ನಿರ್ಮಿಸಿರ್ತಕ್ಕಂಥ ಡ್ಯಾಮ್ಗಳಿಗೆ ಹೂಳು ಹೋಗೋದನ್ನ ತಡೆಗಟ್ಟುವುದು ಇದರ ಪ್ರಮುಖ ಉದ್ದೇಶ. ಅಂತಹ ಜಾಗದಲ್ಲಿ ಉದಾಹರಣೆಗೆ ಈಗ ಯಾದಗಿರಿನೇ ಉದಾಹರಣೆಗೆ ತಗೊಂಡ್ರೆ ಭೀಮಾ ನದಿಯ ಅಕ್ಕಪಕ್ಕ, ಯಾದಗಿರಿ ಜಿಲ್ಲೆಯೊಳಗೆ ಭೀಮಾ ನದಿ ಶಾಪುರ ತಾಲೂಕು ಮತ್ತೆ ಯಾದಗಿರಿ ತಾಲೂಕಿಗೆ ಹೊಂದ್ಕೊಂಡಂತೆ ಹರಿತದೆ. ಈಗ ಶಾಪುರ ತಾಲೂಕಿಗೆ ಸಂಬಂಧಪಟ್ಟಂಗೆ ಜೋಳದಡಿಗೆ ನಾಲ ಮತ್ತೆ ಯಾದಗಿರಿ ತಾಲೂಕಿಗೆ ಸಂಬಂಧಪಟ್ಟಂತೆ ಗೊಂದಡಿಗೆ ನಾಲ, ಇವೆರಡೂ ನದಿಗೆ ಅಂಟ್ಕೊಂಡಂತೆ ಇರುವಂತಹ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಭೂಸಾರ ಸಂರಕ್ಷಣೆ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಭೀಮಾ ನದಿ ಮುಂದೆ ಹೋಗಿ ನಾಗಾರ್ಜುನ ಸಾಗರ ಅಣೆಕಟ್ಟನ್ನ ಸೇರ್ತದೆ, ಅಲ್ಲಿಗೆ ಹೋಗುವಂತ ಹೂಳನ್ನ ತಡೆಗಟ್ಟಬಹುದು ಅನ್ನೋದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ. ಈ ರೀತಿ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಬೇರೆ ಬೇರೆ ಸ್ಕೀಮ್ನಲ್ಲಿ ಬೇರೆ ಬೇರೆ ಯೋಜನೆಗಳು ಇದ್ದಾವೆ. ನಮ್ಮ ಜಿಲ್ಲೆನಲ್ಲಿ ಈಗ ನಾನು ಈಗಾಗಲೇ ತಿಳಿಸತಕ್ಕಂತ ಈ ಎರಡು ಯೋಜನೆಗಳು ಈಗ ಚಾಲ್ತಿಯಲ್ಲಿದ್ದಾವೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಈ ವರ್ಷದಿಂದ ನಾವು ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ, IWMP ಅಂತೇಳಿ, ಅಂದ್ರೆ ಇಂಟಿಗ್ರೇಟೆಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ. ಈಗ ನಾನು ನಿಮ್ಗೆ ಇದುವರೆಗೆ ಏನ್ ಹೇಳಿದೆ ಅವು ಎಡಿಪಿ ಸ್ಕೀಮ್ಸ್ ಅಂತೇಳಿ, ಅಂದ್ರೆ ಪ್ರದೇಶಾಭಿವೃದ್ಧಿ ಯೋಜನೆಗಳು ಅಂತೇಳಿ, ಹಿಂಗೆ ಬೇರೆ ಬೇರೆ ಯೋಜನೆಗಳನ್ನೆಲ್ಲವನ್ನು ಒಟ್ಟಿಗೆ ತಂದು ಒಂದೇ ಕಾಮನ್ ಗೈಡ್ಲೈನ್ಸ್ ನಲ್ಲಿ ಇಡೀ ದೇಶದಲ್ಲಿ ಒಂದೇ ಮಾದರಿಯ ಕಾಮಗಾರಿಗಳನ್ನ ಅಂದ್ರೆ ಒಂದು ಸಿಂಗಲ್ ಇದ್ರ ಪ್ರಕಾರ ಮಾಡತಕ್ಕಂಥದ್ದು, ಅಂದ್ರೆ ಒಂದು ಒಂದು ಪ್ರದೇಶ ಒಂದು ಸಮಗ್ರವಾಗಿ ಅಭಿವೃದ್ಧಿ ಆಗೋದಕ್ಕೆ ಏನೆಲ್ಲ ಅಳವಡಿಸಬಹುದು, ಒಂದೇ ಯೋಜನೆಯಲ್ಲಿ ಯಾವ ರೀತಿ ಅಳವಡಿಸತಕ್ಕಂಥದ್ದು, ಅದನ್ನ ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಅರಣ್ಯ ಇಲಾಖೆಯವರದಾಗಿರ್ಬೋದು, ಮತ್ತೆ ಪಶುಸಂಗೋಪನೆಯವರಾಗಿರ್ಬೋದು, ಅವೆಲ್ಲ ಘಟಕಗಳು ನಮ್ಮ ಇಲಾಖೆನಲ್ಲೇ ಕಾರ್ಯನಿರ್ವಹಿಸಿರೋದ್ರಿಂದ ಅವೆಲ್ಲವನ್ನ ಒಗ್ಗೂಡಿಸಿಕೊಂಡು ಒಂದೇ ಸೂರಿನಡಿ ಒಂದೇ ಯೋಜನೆಯಡಿ ಹೇಗೆ ಕಾರ್ಯಕ್ರಮ ನಿರ್ಮಿಸೋಕೆ ಸಾಧ್ಯ, ಅದನ್ನೆಲ್ಲ ಕಾಮನ್ ಗೈಡ್ಲೈನ್ಸ್ ನಲ್ಲಿ ತಗೊಂಡ್ಬಂದು ಈ ಸಮಗ್ರ ಜಲಾನಯನ ನಿರ್ವಹಣೆ ಯೋಜನೆ ಅಂತೇಳಿ ಒಂದು ಯೋಜನೆ ಬಂದಿದೆ. ಆ ಯೋಜನೆ ಈಗಾಗಲೇ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿದೆ. ಈಗ ಮೊದಲನೇ ಹಂತದಲ್ಲಿ ಸುರಪುರ ತಾಲೂಕು ಮತ್ತೆ ಯಾದಗಿರಿ ತಾಲೂಕಿನಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು ನಾವೀಗಾಗಲೇ. ಅಲ್ಲಿ ಈ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲಾ ಘಟಕಗಳನ್ನ ಸೇರಿಸಿಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಎಲ್ಲಾ ಇಲಾಖೆಗಳನ್ನು ಕೂಡಿಕೊಂಡು ನೀವು ಎಲ್ಲಾ ಇಲಾಖೆಗಳ ಅವಶ್ಯಕತೆ ಅನ್ನೋದಕ್ಕಿಂತನೂ ಎಲ್ಲಾ ಘಟಕಗಳು ನಮ್ಮ ಇಲಾಖೆಯಲ್ಲೇ ಕಾರ್ಯನಿರ್ವಹಿಸುತ್ತವೆ. ಉದಾಹರಣೆಗೆ ನಮ್ಮಲ್ಲಿ ಒಬ್ರು ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ, ಒಬ್ರು ಸಹಾಯಕ ತೋಟಗಾರಿಕೆ ನಿರ್ದೇಶಕರಿರ್ತಾರೆ, ಇದಲ್ಲದೆ ಒಬ್ರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇರ್ತಾರೆ. ಅವರು ಅವರವರ ಘಟಕದ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಪಶುಸಂಗೋಪನೆಯ ಆಗಬೇಕು ಕಾರ್ಯಕ್ರಮ ಅಂತೇಳಿ ಒಂದು ಪಶುಸಂಗೋಪನೆ ಇಲಾಖೆಯಿಂದ ಒಬ್ಬ ಡಾಕ್ಟರ್ ಅನ್ನು ಕೂಡ ನಿಯೋಜಿಸ್ತಾ ಇದ್ದಾರೆ. ಸದ್ಯ ಯಾದಗಿರಿ ಜಿಲ್ಲೆಯಲ್ಲಿ ಆ ಒಂದು ಪೋಸ್ಟ್ ವೇಕೆಂಟ್ ಇದೆ, ಬಟ್ ಅದನ್ನ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಆ ಸ್ಥಾನವನ್ನು ತುಂಬಿದ್ದಾರೆ. ಅಂದ್ರೆ ಪಶುಸಂಗೋಪನೆ ಇಲಾಖೆಯ ಪಶು ವೈದ್ಯರನ್ನು ಕೂಡ ಸೇರಿಸಿಕೊಂಡು ನಮ್ಮ ಇಲಾಖೆಯಲ್ಲೇ ಎಲ್ಲರೂ ಸಮಗ್ರವಾಗಿ ಒಂದು ಜಲಾನಯನ ಪ್ರದೇಶವನ್ನು ಸಮಗ್ರವಾಗಿ ಹೇಗೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ, ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳಿಂದ ಅಂತೇಳಿ ಒಂದು ಚರ್ಚೆ ಮಾಡಿ ಅದರ ಅನ್ವಯ ನಾವು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೀವಿ. ಜಲಾನಯನದ ಒಂದು ಪ್ರಮುಖ ಉದ್ದೇಶ ಅಂತಂದ್ರೆ ಜಲ ಸಂಗ್ರಹ ಮಾಡುವ ಮಳೆಯಿಂದ ಬರುವಂತಹ ನೀರನ್ನ, ಹೌದು, ಅದನ್ನ ನೀವು ಅದನ್ನ ಶುರು ಮಾಡೋದಕ್ಕಿಂತ ಮೊದಲು ಇಷ್ಟು ನೀರು ಬರಬಹುದು ಅನ್ನುವಂತಹ ಒಂದು ಲೆಕ್ಕ ಇರ್ತದೆ. ಹೌದು, ಲೆಕ್ಕಕ್ಕೂ ಪ್ರಾಕ್ಟಿಕಲ್ಗೂ ಎಷ್ಟು ವ್ಯತ್ಯಾಸ ಅದ, ಅಥವಾ ಲೆಕ್ಕ ಆದಂಗನೆ ನಿಮ್ದು ಪ್ರಾಕ್ಟಿಕಲ್ ಅದನ್ನ ಹೆಂಗೆ ಅಷ್ಟು ನೀರು ಸಂಗ್ರಹ ಆಗಿದೆ ಅಂತ? ಸಾಮಾನ್ಯವಾಗಿ ಲೆಕ್ಕಕ್ಕೂ ಪ್ರಾಕ್ಟಿಕಲ್ಗೂ ತಪ್ಪ ಪ್ರಶ್ನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಹಳ ವೈಜ್ಞಾನಿಕವಾಗಿ ನಾವು ಇದನ್ನ ಕೈಗೊಳ್ಳೋದ್ರಿಂದ ಏನೋ ಸಣ್ಣ ಸ್ವಲ್ಪ ಹೆಚ್ಚು ಕಡಿಮೆ ಮೈನಾರಿಟೀಸ್ ವ್ಯತ್ಯಾಸಗಳು ಬಿಟ್ರೆ ನೀವು ನಿರೀಕ್ಷೆ ಮಾಡಿದಂಗೆ ನಿರೀಕ್ಷೆದು ಆಲ್ಮೋಸ್ಟ್ ನಮ್ಮ ನಿರೀಕ್ಷೆಗೆ ತಕ್ಕಂತ ಕಾಮಗಾರಿಗಳನ್ನೇ ನಾವು ಮಾಡಿರ್ತೀವಿ. ಮತ್ತೆ ಕಾಮಗಾರಿಗಳಿಂದ ಏನು ನಮಗೆ ಔಟ್ಪುಟ್ ಬರಬೇಕು ಅದು ಸಹ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸಾಮಾನ್ಯ ಟಿಎಂಸಿ ನೀರು ಕಲೆಕ್ಟ್ ಆಗಬೇಕು, ಸಂಗ್ರಹ ಆಗಬೇಕು. ಟಿಎಂಸಿ ಟಿಸಿಎಂ ಲೆಕ್ಕದಲ್ಲಿ, ಯಾಕಂದ್ರೆ ನಾವು ಸಣ್ಣ ಪ್ರದೇಶದಲ್ಲಿ ಮಾಡೋದ್ರಿಂದ 1000 ಕ್ಯೂಬಿಕ್ ಮೀಟರ್ ಟಿಸಿಎಂ ಲೆಕ್ಕದಲ್ಲಿ ಟಿಸಿಎಂ ಮಾಡ್ತೀವಿ. ಅದು ಆಲ್ಮೋಸ್ಟ್ ನಮ್ಮ ಲೆಕ್ಕಕ್ಕೆ ಸರಿ ಹೊಂದುವ ರೀತಿಯಲ್ಲೇ ಉಪಚಾರಗಳನ್ನು ಮಾಡಿರ್ತೀವಿ. ಅದ್ರ ಪ್ರಕಾರ ಕಾರ್ಯಕ್ರಮ ಅನುಷ್ಠಾನ ಆಗಿರುತ್ತದೆ. ಅಲ್ಲ, ಜಲಸಂಗ್ರಹ ಅಷ್ಟು ಆಗ್ತದೆ ಅನ್ನೋದು ನೀವು ಅದರ ನಂತರ ಏನು ಕ್ಯಾಲ್ಕುಲೇಟ್ ಮಾಡಿದಾಗ? ಹೌದು, ಜಲಸಂಗ್ರಹ ಆಗ್ತದೆ. ಈಗ ನಾನು ನಿಮಗೆ ಅದಕ್ಕೆ ಈ ತರದನ್ನೆಲ್ಲ ಲೆಕ್ಕ ಹಾಕೋದಕ್ಕೆ ಈಗ ನಾವೇನು IWMP ಅಂತ ಹೇಳಿದೆ, ಸಮಗ್ರ ಜಲಾನಯನ ನಿರ್ವಹಣೆ ಯೋಜನೆ, ಆ ಯೋಜನೆಯಲ್ಲಿ ಒಂದು ಮಾಡೆಲ್ ವಾಟರ್ ಶೆಡ್ ಅಂತೇಳಿ ಹೊಸ ಒಂದು ಯೋಜನೆ ನಿರೂಪಿಸಿ ಅಲ್ಲಿ ನಮ್ಮ ಇಡೀ ಜಿಲ್ಲೆನಲ್ಲಿ ಎಷ್ಟು ರನ್ ಆಫ್ ಇದೆ ಅಂದ್ರೆ ಎಷ್ಟು ನೀರು ಹರಿದು ಹೋಗ್ತದೆ ಒಂದು, ಮತ್ತೆ ಎಷ್ಟು ಸಾಯಿಲ್ ವೇಸ್ಟ್ ಅಂದ್ರೆ ಸವಕಳಿ ಆಗ್ತಾ ಇದೆ ಅದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಕೃಷಿ ವಿಜ್ಞಾನಿಗಳ ಜೊತೆಗೆ ಅವರ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಒಂದು ಮಾಡೆಲ್ ವಾಟರ್ ಶೆಡ್ ಅನ್ನು ಕೂಡ ಆ ಯೋಜನೆಯಲ್ಲಿ ಮುಂದೆ ನಿರ್ಮಿಸಲಿದ್ದೀವಿ ನಾವು. ಆ ಬೇಸ್ ಮೇಲೆ ಅಲ್ಲಿ ಎಷ್ಟು ಸಂಗ್ರಹ ಆಗ್ತದೆ ಅನ್ನೋದನ್ನ ಲೆಕ್ಕ ಹಾಕೊಂಡು ಆ ಆಧಾರದ ಮೇಲೆ ನಾವು ಬಹುಶಃ ನಾವು ಬೇರೆ ಕಡೆ ಮಾಡಿರತಕ್ಕಂಥದ್ದು ಸರಿ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಅನುಕೂಲ ಆಗ್ತದೆ. ಯಾದಗಿರಿ ಜಿಲ್ಲೆನಲ್ಲಿ ಒಟ್ಟು ನಮಗೆ 921 ಕಿರು ಜಲಾನಯನಗಳನ್ನ ನಾವು ಪತ್ತೆ ಮಾಡಿದ್ದೇವೆ. ಅಂದ್ರೆ ಇದರದು ಭೌಗೋಳಿಕ ವಿಸ್ತೀರ್ಣ ಯಾದಗಿರಿ ಜಿಲ್ಲೆಯದು 516,088 ಹೆಕ್ಟರ್ ಇದೆ. ಇದರಲ್ಲಿ 921 ಕಿರು ಜಲಾನಯನಗಳ ಒಟ್ಟಾರೆ ಕ್ಷೇತ್ರ 527,315 ಹೆಕ್ಟರ್. ಅಂದ್ರೆ ಇದು ಎಲ್ಲಾ ಸೇರಿಸಿ ಬರ್ತಕ್ಕಂಥ ಏರಿಯಾ. ಮತ್ತೆ ಇದರಲ್ಲಿ ಈಗಾಗಲೇ ನಾವು 128 ಕಿರು ಜಲಾನಯನಗಳನ್ನ ಉಪಚಾರ ಮಾಡಿ ಮುಗಿಸಿಯಾಗಿದೆ. ಅಂದ್ರೆ ಇದರದ ಒಟ್ಟಾರೆ ಕ್ಷೇತ್ರ 81,196 ಹೆಕ್ಟರ್ ಇದೆ. ಉಳಿದಂತ 369 ಕಿರು ಜಲಾನಯನಗಳಿಗೆ ಯಾವುದೇ ಉಪಚಾರದ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಆ ಜಲಾನಯನಗಳಲ್ಲಿ ನೀರಾವರಿ ಬಂದಿರತಕ್ಕಂಥದ್ದು ಅಥವಾ ಅಲ್ಲಿ ಅರಣ್ಯ ಇರತಕ್ಕಂಥದ್ದು ರಿಸರ್ವ್ ಫಾರೆಸ್ಟ್ ಅಂತೇಳಿ ಏನ್ ಹೇಳ್ತೀವಿ ಆ ರೀತಿ ಇರೋದ್ರಿಂದ 369 ಕಿರು ಜಲಾನಯನಗಳಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಇದರದ ಕ್ಷೇತ್ರ 207,083 ಹೆಕ್ಟರ್ ಆಗ್ತದೆ. ಇನ್ನು ಉಳಿದಂತ 424 ಕಿರು ಜಲಾನಯನಗಳು ಇದರ ಒಟ್ಟಾರೆ ಕ್ಷೇತ್ರ 239,036 ಹೆಕ್ಟರ್. ಇಷ್ಟನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮಲ್ಲಿ ಇನ್ನು ಸ್ಕೋಪ್ ಇದೆ. ಇಷ್ಟನ್ನ ನಾವು ಯಾದಗಿರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಡಿಸಬಹುದಾಗಿರುತ್ತದೆ. ನಾನು ನಿಮ್ಗಾಗಲೇ ತಿಳಿಸಿದೆ ಸಮಗ್ರ ಜಲಾನಯನ ನಿರ್ವಹಣೆ ಯೋಜನೆಯಲ್ಲಿ ಮೊದಲನೇ ಹಂತದಲ್ಲಿ ನಾವು ಸುರಪುರ ಮತ್ತು ಯಾದಗಿರಿ ತಾಲೂಕಿನಲ್ಲಿ ಈಗಾಗಲೇ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ ಅಂತೇಳಿ ಅಂತ. ಇದೇ ರೀತಿ ಹಂತ ಹಂತವಾಗಿ ಎಷ್ಟೆಲ್ಲ ನಮಗೆ ಇನ್ನೂ ಕಿರು ಜಲಾನಯನಗಳು ಬಾಕಿ ಉಳಿದಿದ್ದಾವೆ ಅವುಗಳನ್ನು ಪರಿಗಣನೆಗೆ ತಕ್ಕೊಂಡು ಆದ್ಯತೆ ಮೇರೆಗೆ ಜನರ ಸಹಭಾಗಿತ್ವದೊಂದಿಗೆ ಯಾವುದನ್ನ ಮೊದಲು ಆದ್ಯತೆಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ದೂರ ಸಂವೇದಿ ನಕಾಶೆಗಳ ಮೂಲಕ ನಾವು ಅದನ್ನ ಗುರುತುಪಡಿಸಿ ಈಗ ನಮಗೆ KSRS AC ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿಂದ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಅಂತೇಳಿ ಅಂತ ಅಲ್ಲಿಂದ ದೂರ ಸಂವೇದಿ ನಕಾಶೆಗಳನ್ನು ತರಿಸಿ ಯಾವುದನ್ನ ಆದ್ಯತೆ ಮೇರೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ಈಗಾಗಲೇ ನಾವು ಲೆಕ್ಕಾಚಾರ ಹಾಕಿ ಆದ್ಯತೆ ಮೇರೆಗೆ ಉಳಿದಂತ 424 ಕಿರು ಜಲಾನಯನಗಳನ್ನ ಉಪಚಾರ ಮಾಡತಕ್ಕಂತ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಜಲಾನಯನ ಇಲಾಖೆ ಹಮ್ಮಿಕೊಳ್ಳುತ್ತದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೇವಲ ನೀರಿನ ಅವಯವವನ್ನ ಲೆಕ್ಕ ಹಾಕೋದು ಅಲ್ಲದೆ ಇದರ ಜೊತೆಗೆ ದೂರ ಸಂವೇದಿ ತಂತ್ರಜ್ಞಾನದ ಮೂಲಕ ನಮಗೆ ಬರ್ತಕ್ಕಂತ ವಿವಿಧ ರೀತಿಯ ನಕಾಶೆಗಳು ಟೋಪೋಶೀಟ್ಸ್ ಆಗಿರ್ಬಹುದು ಗ್ರಾಮ ನಕಾಶೆ ಆಗಿರ್ಬಹುದು ಮತ್ತೆ ಕೆಡಸ್ಟಲ್ ಮ್ಯಾಪ್ಸ್ ಅಂತೇಳಿ ಬರ್ತದೆ. ಕೆಡಸ್ಟಲ್ ಮ್ಯಾಪ್ಸ್ ನಲ್ಲಿ ಪ್ರತಿಯೊಂದು ಸರ್ವೆ ನಂಬರ್ ನ ಮಾಹಿತಿ ಕೂಡ ಇರ್ತದೆ. ಇದ್ರ ಜೊತೆಗೆ ಥಿಮ್ಯಾಟಿಕ್ ಮ್ಯಾಪ್ ಅಂತೇಳಿ ವಿವಿಧ ರೀತಿಯ ಥಿಮ್ಯಾಟಿಕ್ ಮ್ಯಾಪ್ ಗಳು ಬರ್ತದೆ. ಥಿಮ್ಯಾಟಿಕ್ ಮ್ಯಾಪ್ ನಲ್ಲಿ ನಮಗೆ ಸಾಯಿಲ್ ಟೈಪ್ ಗೊತ್ತಾಗ್ತದೆ ಮತ್ತೆ ಲ್ಯಾಂಡ್ ಯೂಸ್ ಅಂಡ್ ಲ್ಯಾಂಡ್ ಕವರ್ ಮ್ಯಾಪ್ ಗೊತ್ತಾಗ್ತದೆ. ಹೈಡ್ರೋಜಿಯೋ ಮಾರ್ಫಾಲಜಿ ಅಂತೇಳಿ ಒಂದು ವೈಜ್ಞಾನಿಕ ಇದಿರ್ತದೆ, ಅದು ಗೊತ್ತಾಗ್ತದೆ. ಇದರ ಜೊತೆಗೆ ಡ್ರೈನೇಜ್ ಮ್ಯಾಪ್ಸ್ ಇವೆಲ್ಲಾ ನಕ್ಷೆಗಳನ್ನ ಇಟ್ಕೊಂಡು ನೀರಿನ ಆವ್ಯವನ್ನ ಲೆಕ್ಕ ಹಾಕಿ ಅದರ ಜೊತೆಗೆ ನಾವು ಒಂದು ಸರ್ವೆಯನ್ನ ಕೈಗೊಳ್ತೇವೆ. ಆಕ್ಚುಲಿ ಅಂದ್ರೆ ಇದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಟೈಪ್. ನಾವೊಂದು ಸರ್ವೆಯನ್ನ ಮಾಡ್ತೇವೆ. ಸರ್ವೆ ಅಂತ ಹೇಳಿದ್ರೆ ಈಗ ಭೂಮಿಯ ಮೇಲೆ ಗುರುತಿಸಿಕೊಂಡಂತ ಬಿಂದು ಅಥವಾ ಕಟ್ಟೆಗಳ ನಡುವಿನ ಎತ್ತರ ಅಥವಾ ಆಳ ಮತ್ತು ದೂರವನ್ನ ಅನುಕ್ರಮವಾಗಿ ಭೂಮಿಗೆ ಲಂಬವಾಗಿ ಮತ್ತು ಸಮಾನಾಂತರವಾಗಿ ಅಳತೆ ಮಾಡುವ ಒಂದು ತಂತ್ರಜ್ಞಾನ. ಈ ಒಂದು ತಂತ್ರಜ್ಞಾನವನ್ನ ಅಳವಡಿಸಿ ಕೂಡ ನಾವು ಯಾವ ರೀತಿಯ ಉಪಚಾರಗಳನ್ನ ಯಾವ ಜಾಗದಲ್ಲಿ ಕೈಗೊಳ್ಳಬೇಕು ಅಂತೇಳಿ ತೀರ್ಮಾನ ಮಾಡೋದ್ರಿಂದ ಬಹುಶಃ ನಾವು ಏನು ವಾಟರ್ ಬಜೆಟಿಂಗ್ ಲೆಕ್ಕ ಹಾಕ್ತೀವಿ ಅದಕ್ಕೂ ಪ್ರಾಕ್ಟಿಕಲ್ಗೂ ಬಹಳ ವ್ಯತ್ಯಾಸಗಳು ಕಂಡುಬರುವುದಿಲ್ಲ. ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಳ್ಳೇದು ರಮೇಶ್ ಕುಮಾರ್ ಅವರೇ, ಇಲ್ಲಿ ತನಕ ಯಾದಗಿರಿ ಜಿಲ್ಲೆಯ ಜಲಾನಯನ ಅಭಿವೃದ್ಧಿ ಯೋಜನೆ ಬಗ್ಗೆ ಸಮಗ್ರವಾದಂತಹ ಒಂದು ಚಿತ್ರಣ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಯಾದಗಿರಿ ಜಲಾನಯನ ಅಭಿವೃದ್ಧಿಯ ಉದ್ದೇಶಗಳು ಈ ಕುರಿತಾಗಿ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಮಾತುಕತೆ ಕೇಳಿದ್ರಿ. ಮಾತುಕತೆಯಲ್ಲಿ ಜೊತೆಗೂಡಿದ್ದವರು ಸೋಮಶೇಖರ್ ಎಸ್ ರುಡಿ. ಕೃಷಿ ರಂಗದಲ್ಲಿ ಈಗ ಸಿದ್ದಪ್ಪ ಮರೆಯಪ್ಪ ಹಿತ್ತಿಲಮನಿ ಹಾಗೂ ಸಂಗಡಿಗರಿಂದ ಹಲಗೆ ವಾದನ. ಸಿದ್ದಪ್ಪ ಮರೆಯಪ್ಪ ಹಿತ್ತಲಮನಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಹಲಿಗೆ ವಾದನ ಕೇಳಿದ್ರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಒಣ ಬಿಸಿಲಿನ ವಾತಾವರಣ ಇರಬಹುದು. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಆದರೆ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅಂದ್ರೆ ಬಹುತೇಕ ಒಣ ವಾತಾವರಣ ಇರಬಹುದಾಗದ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು